ಕಾರ್ಯಕ್ರಮ ಕೃಷಿರಂಗ. ನಮ್ಮ ರೈತ ಬಾಂಧವರಗಳ ಶರಣ ಶರಣಾರ್ಥಿಗಳು, ಇಂದಿನ ಕೃಷಿರಂಗದಲ್ಲಿ ಮೇವ ಸಂದೇಶ ಸರಣಿ ಕಾರ್ಯಕ್ರಮದ 543ನೇ ಸಂಚಿಕೆ ಬಿತ್ತರಗೊಳ್ಳಲಿದೆ. ಪ್ರಸ್ತುತಪಡಿಸುತ್ತಾರೆ ಸೋಮಶೇಖರ್ ಎಸ್ ರವಿ. ಕೊನೆಯಲ್ಲಿ ಅಣ್ಣರ ನಡೋರ್ ಮತ್ತು ಸಂಗಡಿಗರಿಂದ ಹಾಗೂ ಶೋಷಣಪ್ಪ ಮಾಡಾಳ್ಕರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು. ಏನಾಯ್ತು ನಿನ್ಗೆ ಮಂಕಾಗಿದ್ದೆ? ತುಂಬಾ ಬೇಜಾರು. ಇದು ಪ್ರಕೃತಿ ಸಹಜವಾದ ಪ್ರಕ್ರಿಯೆ. ತುಂಬಾ ಮಕ್ಕಳು ಕಡಿಮೆ ರೈತ ಬರ್ತಾ ಇದ್ದ ಹಾಗೆ ಮತ್ತೆ ಶುರುವಾಗುತ್ತೆ. ಆಸಕ್ತಿ ನಿಮ್ಮ ಮನೆ ಹತ್ತಿರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಹೋಗಿ, ಅಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಇರ್ತದೆ. ಮತ್ತೆ ಸಮಾಲೋಚನೆ ಮಾಡಿ ನಿಮ್ಮ ಸಮಸ್ಯೆಗೆ ಖಂಡಿತ ಪರಿಹಾರ ಕೊಡ್ತಾರೆ. ಹದಿಮರೆಯದ ಮಕ್ಕಳ ಎಲ್ಲ ಸಮಸ್ಯೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಉಚಿತವಾಗಿ ಪರಿಹಾರ ಸಿಗಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಮಕ್ಕಳಲ್ಲಿ ಅಪೌಷ್ಟಿಕತೆಗೆ ಒಂದು ಕಾರಣ ಜಂತುಹುಳು ಇರಬಹುದು. 1 ರಿಂದ 19 ವರ್ಷದ ಮಕ್ಕಳಿಗೆ 6 ತಿಂಗಳಿಗೊಮ್ಮೆ ಅಂಗನವಾಡಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಅಲ್ಬಂಡೇಜರ್ ಮಾತ್ರೆಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ. ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ 32 ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ವೈದ್ಯಕೀಯ ಚಿಕಿತ್ಸೆ ಮತ್ತು ಪೌಷ್ಟಿಕ ಆಹಾರ ಉಚಿತ. ಪೌಷ್ಟಿಕ ಆಹಾರ ನೀಡಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ ಸಮತೋಲನ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇತ್ತೀಚೆಗೆ ಸಮಯವಾಗಿ ತೂಕವೇ ಜಾಸ್ತಿ ಆಗಿದೆ. ಊಟ ಸರಿ ಮಾಡ್ತಾನೆ? ಪ್ರತಿದಿನ ಊಟ ಮಾಡ್ತಾನೆ ಅಂತ ಆದ್ರೆ ದಪ್ಪನಾಗಿಲ್ಲ. ಮಕ್ಕಳಿಗೆ ಊಟದಿಂದ ತೂಕ ಜಾಸ್ತಿ ಆಗದಿದ್ರೆ ಟಿವಿ ಪರೀಕ್ಷೆ ಮಾಡಿಸ್ಬೇಕು. ನೋಡಿ ಆಸ್ಪತ್ರೆ ಬಂದ್ರೆ ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿವಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿವಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿವಿ ಸಂಪೂರ್ಣ ಗುಣವಾಗುತ್ತದೆ. ಟಿವಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ರೇಡಿಯೋ ಸಂದೇಶ ಸರಣಿ ಕಾರ್ಯಕ್ರಮದ 543ನೇ ಸಂಚಿಕೆ ಪ್ರಸ್ತುತಿ ಸೋಮಶೇಖರ ಎಸ್ ರಳಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮೆಲ್ಲ ರೈತರ ಮಿತ್ರರಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ಮಹಾಶಿವರಾತ್ರಿ ಹಿಂದಿನ ಹಾರ್ದಿಕ ಶುಭಾಶಯಗಳು. ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗ್ತಾ ಇದೆ. ನಮ್ಮ ಹಿರಿಯರು ಹೇಳುವಂತ ಮೇಳ ಮಾಸಿಗೆ ಎರಡು ಕಾಲದಷ್ಟು ಇದ್ದಂತಹ ಬಿಸಿಲು ಈಗ ಮಹಾಶಿವರಾತ್ರಿಯ ದಿನ ಶಿವಶಿವ ಅನ್ನುವಷ್ಟು ಆಗಿದೆ ಎಲ್ಲರ ನಿನ್ನೆ ಎಲ್ಲರ ಅನುಭವ ಅದು ಸಹಜ ಕೂಡ ಹೌದು. ಬೇಸಿಗೆ ಒಳಗೆ ಬಿಸಿಲು ಹೆಚ್ಚಾಗುವುದು ಸಹಜವಾದಂಥದ್ದು, ಮಳೆಗಾಲದೊಳಗ ಮಳೆ ಇರುವಂತಹದ್ದು ಸಹಜ, ಚಳಿಗಾಲದೊಳಗ ಚಳಿ ಇರುವಂತಹದ್ದು ಸಹಜವಾದಂತಹ ಒಂದು ಪ್ರಕೃತಿಯ ನೋಡ ಅಂತ ಹೇಳಿ ಹೇಳಬಹುದು. ಆದ್ರೆ ಈಗ ಹಂಗ ಪರಿಸ್ಥಿತಿ ಉಳಿದಿಲ್ಲ, ಏರುಪೇರುಗಳು ಆಗ್ತಾ ಇದ್ದವು. ಈ ಸಲ ನಾವು ನೋಡಿದ್ವಿ ಬೇಸಿಗೆ ಸ್ವಲ್ಪ ತಡ ಮಾಡಿ ಪ್ರವೇಶ ಆಯ್ತು ಅಂತ ಹೇಳಿ ಅನಿಸ್ತದೆ. ಕಾರಣ ಏನಪ್ಪ ಅಂತಂದ್ರೆ ಇದಕ್ಕೆ ಮಳೆಯ ಉತ್ತರ ಕಡೆಯಿಂದ ಶೀತಗಾಳಿ ಬೀಸಿತು. ಹೀಗಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಚಳಿಯಿಂದ ನಾವು ಮುಂದುವರಿಬಹುದು. ಚಳಿಗಾಲ ಮಂಜು ಒಳಗಿಂದ ಆಯಿತು ಅಂತ ಹೇಳಿ ನೀವೆಲ್ಲ ಅದನ್ನ ಅನುಭವಿಸಿದ್ವಿ. ಹೀಗೆ ಈ ಬದಲಾವಣೆಗಳು ಇಂತಹ ವೈಪರೀತ್ಯಗಳು ಈಗ ಸರ್ವ ಸಾಮಾನ್ಯ ಆಗಿಬಿಟ್ಟಾರೆ ಮತ್ತು ಮುಂದಿನ ದಿನಗಳಲ್ಲಿ ಇಂತಹ ಏರುಪೇರುಗಳು ಸಾಮಾನ್ಯ ಅಂತೇಳಿ ನಮ್ಮ ತಜ್ಞರು ನಮಗೆ ಎಚ್ಚರಿಕೆಯನ್ನು ನೋಡಿಕೊಳ್ಳಲು ಬಂದಿದ್ದಾರೆ. ಇಂತಹ ಒಂದು ಪರಿಸ್ಥಿತಿ ಒಳಗೆ ಕೃಷಿಕರಾದಂತಹ ನಾವು ಏನು ಮಾಡಬೇಕು, ನಮ್ಮ ಕೃಷಿಯನ್ನು ನಾವು ಯೋಜನೆ ಮಾಡಬೇಕು. ಹೌದು, ನಾವು ಯೋಜನೆ ಮಾಡ್ತೀವಿ, ಆದರೆ ವಾತಾವರಣದಿಂದ ಅದನ್ನ ತೊಂದರೆ ಆಯ್ತು ಅಂತಂದ್ರೆ ನಾವು ಹೇಗೆ ನಮ್ಮ ಕೃಷಿಯನ್ನು ಮುನ್ನಡೆಸಿಕೊಂಡು ಅನ್ನುವಂತಹ ಒಂದು ಚಿಂತೆ ಇದ್ದೇ ಇರ್ತದೆ. ಆದ್ರೆ ಇವತ್ತಿನ ಒಂದು ಸಂದರ್ಭದೊಳಗೆ ನಾವು ನೋಡ್ತಾ ಇದ್ವಿ ಸಾಕಷ್ಟು ಬಗೆಯ ಕೃಷಿ ಪದ್ಧತಿಗಳು ನಮಗೆ ಪರ್ಯಾಯವಾಗಿ ಕಾಣ್ತಾ ಇದ್ದವು. ಈಗ ನಾವೇನು ಮಾಡ್ತಾ ಇದ್ವಿ, ಆಧುನಿಕ ಕೃಷಿಯನ್ನು ಮಾಡ್ತಾ ಇದ್ದೀವಿ, ರಾಸಾಯನಿಕಗಳನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಹಿಂದಿನ ದಿನಗಳಲ್ಲಿ ಏನು ನಮ್ಮ ಹಿರಿಯರು ಅನುಸರಣೆ ಮಾಡ್ತಾ ಬಂದಿದ್ದಂತಹ ಒಂದು ಸಾವಯವ ಕೃಷಿಯನ್ನು ಮತ್ತೆ ನಾವು ಅಳವಡಿಸಿಕೊಳ್ಳುವಂತಹ ಒಂದು ಸನ್ನಿವೇಶ ಈಗ ನಿರ್ಮಾಣ ಆಗಿದೆ ಅಂತ ಹೇಳಿದ್ರು. ತಾವು ಅನೇಕ ಸಾವಯವ ಕೃಷಿಕರನ್ನು ತೋರಿಸ್ತಾ ಇದ್ದೀರಿ ಮತ್ತು ಅದನ್ನ ತಮ್ಮ ಹೊಲಗಳ ಅನುಷ್ಠಾನಕ್ಕೆ ಕೂಡ ತಂದಿದ್ದೀರಿ. ಇದೇ ಪ್ರಕಾರವಾಗಿ ಅನೇಕ ಪದ್ಧತಿಗಳು ಅದಾವ. ಕೃಷಿ ಪದ್ಧತಿಗಳು ನೈಸರ್ಗಿಕ ಕೃಷಿ ಅಂತ ಹೇಳ್ಬಹುದು, ಶೂನ್ಯ ಬಂಡವಾಳದ ಕೃಷಿ ಅಂತ ಹೇಳ್ಬಹುದು, ಡೈನಾಮಿಕ್ ಅಗ್ರಿಕಲ್ಚರ್ ಅನ್ನುವಂತಹ ಒಂದು ಪದ್ಧತಿ ಅದ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಇತ್ತೀಚಿನ ದಿನ ಅಂತಂದ್ರೆ ಕೂಡ ಸುಮಾರು ವರ್ಷಗಳಾದ್ರೂ ಈ ದುಡ್ಡು ವಿಚಾರ ಒಳಮಾಡ್ತಾ ಇದೆ. ಇದು ಕೂಡ ನಮಗೆ ಬಹಳ ಒಳ್ಳೆ ಪದ್ಧತಿ ಅನ್ನುವಂತಹ ಮಾತು ಕೂಡ ಬರ್ತಾ ಇದೆ. ಯಾವುದು ಅಂತಂದ್ರೆ ನಮ್ಮ ಒಂದು ಕೃಷಿ ಅನ್ನೋದು ಶಾಶ್ವತವಾಗಿರಬೇಕು, ಮುಂದಿನ ಪೀಳಿಗೆಗಳಲ್ಲಿ ಸುವ್ಯವಸ್ಥಿತವಾಗಿ ಅದನ್ನೇ ನಾವು ತಗೊಂಡು ಹೋಗಬೇಕು. ಮುಂದಿನ ನಮ್ಮ ಸಂತತಿ ಮಕ್ಕಳು ಅವರು ಸುಖ ಸಂತೋಷಗಳಿಂದ ಬಾಳಬೇಕು ಅನ್ನುವಂತಹ ಒಂದು ದೃಷ್ಟಿ ಇಟ್ಟುಕೊಂಡು ನಮ್ಮ ಕೃಷಿ ಶಾಶ್ವತವಾಗಿರಬೇಕು ಅನ್ನುವಂತಹ ಒಂದು ವಿಚಾರದ ಕಡೆ ಒತ್ತುಕೊಳ್ಳುವಂತದ್ದನ್ನು ನಾವು ಕಳೆದ ಕೆಲವು ವರ್ಷಗಳಲ್ಲಿ ನೋಡಿದ್ದೀನಿ. ಅದನ್ನೇ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಶಾಶ್ವತ ಕೃಷಿ ಅನ್ನುವಂತಹ ಹೆಸರಿಟ್ಟು ಆ ಒಂದು ಪದ್ಧತಿಯನ್ನು ನಾವು ಅಳವಡಿಸಿಕೊಂಡ್ರೆ ಒಳ್ಳೆಯದು ಅನ್ನುವಂತಹ ಮಾತು ಅನೇಕ ತಜ್ಞರಿಂದ ಬರ್ತಾ ಇದೆ. ಅದನ್ನ ಇಂಗ್ಲಿಷ್ ನಾಗ ಪರ್ಮನೆಂಟ್ ಕೃಷಿ ಅಂತ ಹೇಳಿ ಕರೀತಾರೆ. ಅದನ್ನೇ ಸಂಕ್ಷಿಪ್ತವಾಗಿ ಪರ್ಮಾಕಲ್ಚರ್ ಅಂತ ಹೇಳಿ ಕರೀತಾ ಇದ್ದಾರೆ. ಪರ್ಮಾಕಲ್ಚರ್ ಅಂದ್ರೆ ಶಾಶ್ವತವಾದಂತಹ ಒಂದು ಕೃಷಿ. ಶಾಶ್ವತ ಕೃಷಿ ಮತ್ತೆ ಇತರ ಸಾವಯವ ಕೃಷಿ ಅಂತ ಹೇಳ್ತೀವಿ, ನೈಸರ್ಗಿಕ ಕೃಷಿ ಅಂತ ಹೇಳಿ ಹೇಳ್ತಾ ಇದ್ದೀವಿ. ನಾವೇನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೇವೆ ಅದರಲ್ಲಿ ಏನಂತಹ ವ್ಯತ್ಯಾಸಗಳಿಲ್ಲ. ಶಾಶ್ವತ ಕೃಷಿ ಅಂತಂದ್ರೆ ನೀರು ನಿಸರ್ಗಕ್ಕೆ ಹತ್ತಿರವಾದಂತಹ ಒಂದು ಕೃಷಿ ಮಾಡುವುದು ಮತ್ತೆ ನಮ್ಮ ಸುತ್ತಮುತ್ತ ಸಿಗುವಂತಹ ಒಂದು ಸಂಪನ್ಮೂಲಗಳು ಇರ್ತವೆ ಅದನ್ನು ನಾವು ಬಳಸಿಕೊಂಡು ಕೃಷಿ ಮಾಡುವುದು ಮತ್ತೆ ಸಮುದಾಯ ಮತ್ತು ನಿಸರ್ಗ ಇವುಗಳ ಏನು ಸಂಬಂಧ ಇರ್ತಾರೆ ಆ ಸಂಬಂಧವನ್ನು ಯಾವುದೇ ಕಾರಣಕ್ಕೂ ನಾವು ಹಣಗಳಿಸಲಾರದೆ ಅದರ ಜೊತೆಗೆ ಹೋಗುವಂತಹ ಒಂದು ಕೃಷಿಯನ್ನು ಮಾಡೋದಕ್ಕೆ ನಾವು ಶಾಶ್ವತ ಕೃಷಿ ಅಂತ ಒಂದು ವ್ಯಾಖ್ಯೆಯನ್ನು ಕೊಡಬಹುದು. ಹಸಿರುವ ಮತ್ತು ಸಮುದಾಯ ಇದರಿಂದ ನಡುವೆ ಅನನ್ಯವಾದಂತಹ ಒಂದು ಸಾಮರಸ್ಯ ಸಾಧಿಸಿಕೊಂಡು ಬೇಸಾಯ ಮಾಡಿದರೆ ಶಾಶ್ವತ ಕೃಷಿಯ ಜೀವಾಳ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇತರ ಸಾವಯವ ಸುಸ್ಥಿರ ಸ್ವಾವಲಂಬಿ ಕೃಷಿ ಮತ್ತು ಆಲೋಚನಾ ಕ್ರಮಗಳ ಜೊತೆಗೆ ಶಾಶ್ವತ ಕೃಷಿ ತತ್ವಗಳು ಸಾಮರಸ್ಯ ಸಾಧಿಸವ ಅಂತ ಹೇಳಿ ಇಲ್ಲಿರುವಂತಹ ಏನು ಉದಾಹರಣೆಗಳವ ಅವರಿಂದ ಸ್ಪಷ್ಟ ಆಗ್ತದೆ. ಪರ್ಮಾಕಲ್ಚರ್ ಅನ್ನುವಂತಹ ವಿಧಾನದ ತತ್ವಗಳನ್ನು ನಾವು ತಿಳ್ಕೋಬೇಕು. ಇದರಲ್ಲಿ ಸಾಕಷ್ಟು ಉಲ್ಲಾಸಗಳಿದಾವ. ಅಂದ್ರೆ ಪರ್ಮಾಕಲ್ಚರ್ ಶಾಶ್ವತ ಕೃಷಿಯನ್ನು ಅಳವಡಿಸಿಕೊಳ್ಳುವಂತಹ ಒಂದು ಸಂದರ್ಭದೊಳಗೆ ಒಂದು ಭಾಗವಾಗಿ ಅದನ್ನು ನಾವು ನಮ್ಮ ಹೊಲದೊಳಗೆ ಅಳವಡಿಸಿಕೊಳ್ಬಹುದು ಅಥವಾ ಸಂಪೂರ್ಣವಾಗಿ ಅಳವಡಿಸಿಕೊಳ್ಬಹುದು. ನಮಗೆ ಯಾವ ರೀತಿಯಾದಂತಹ ಸಂಪನ್ಮೂಲಗಳು ನಮ್ಮಲ್ಲಿ ಅದಾವ ಅದರ ಮೇಲೆ ಕೂಡ ಅವಲಂಬನೆ ಆಗಿ ನಾವು ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದಕ್ಕೆ ನಮ್ಮದೇ ಆದಂತಹ ವಿನ್ಯಾಸಗಳನ್ನು ಮಾಡಿಕೊಳ್ಬಹುದಾಗ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳಿದಾವೆ. ಒಂದೊಂದು ವಿನ್ಯಾಸ ಪರಸ್ಪರ ಸಂಬಂಧ ಇರುವಂತಹ ಹಲವಾರು ಅಂಶಗಳನ್ನು ಒಳಗೊಂಡಿರ್ತವ ಅನ್ನೋದನ್ನ ಗಮನಿಸಬೇಕು. ಉದಾಹರಣೆ ಹೇಳಬೇಕು ಅಂತಂದ್ರೆ ತಾವು ಹೊಲಕ ಧೂಮಿ ಹಾಕ್ತಾ ಇದ್ದೀರಿ ಅಂತ ಹೇಳಿ ತಿಳ್ಕೊಳ್ಳ. ಧೂಮಿ ಅಂತಂದ್ರೆ ಏನು? ನಮ್ಮ ಹೊಲ ಇಷ್ಟದ ಅನ್ನುವಂತಹ ಒಂದು ಗುರುತಿಸುವಂತಹ ಒಂದು ಪರಿಧಿ. ಅಲ್ಲಿ ಗುಟ್ಟಿನ ಕಲ್ಲಿರ್ತದ ಅಥವಾ ತಂತಿ ಧೂಮಿ ನೀವು ಹಾಕಿರ್ಬಹುದು. ಆದ್ರೆ ಇಲ್ಲಿ ನಾವು ಧೂಮಿ ಮಾಡಬೇಕಾದಂತಹ ಒಂದು ಸಂದರ್ಭದಾಗ ನಾವು ಹೊಲಕ್ಕ ಹೋಗ್ತಾ ನಮ್ಮ ಸೀಮೆ ಇಷ್ಟದ ಅಂತ ಹೇಳಿ ತೋರಿಸಿಕೊಳ್ಳೋದಕ್ಕೆ ಬದಲು ನಾವಲ್ಲಿ ನಿಮಗೆ ಉಪಯುಕ್ತವಾದಂತಹ ಗಿಡಮರಗಳನ್ನ ಬಳ್ಳಿಗಳನ್ನ ಗಿಡಮೂಲಿಕೆಗಳನ್ನ ಬೆಳೆದು ಒಂದು ಜೀವಂತ ದೋಣಿಯನ್ನ ಹಾಕಿದ್ರೆ ಅದು ಹೊಲಕ್ಕೆ ರಕ್ಷಣೆ ಮಾತ್ರ ಅಲ್ಲ, ಇದರಿಂದ ಅನೇಕ ಪ್ರಯೋಜನಗಳು ಅದಾವ. ಇಂಥ ಒಂದು ದೋಣಿಯನ್ನ ಇದು ಶಾಶ್ವತವಾಗಿರ್ತದೆ ಮತ್ತು ಸುಗಮವಾಗಿರ್ತದೆ ಅಂತ ಹೇಳ್ಬಹುದು. ಅಗ್ರೋ ಫಾರೆಸ್ಟ್ರಿ ಇದ್ರ ಜೊತೆಗೆ ಸಂಯೋಜಿಸಿದ್ರೆ ಅಂದ್ರೆ ಅರಣ್ಯ ಕೃಷಿಯನ್ನ ಇದರ ಜೊತೆಗೆ ಸಂಯೋಜಿಸಿದ್ರೆ ಇನ್ನಷ್ಟು ಬಲ ಮತ್ತು ಇನ್ನಷ್ಟು ಪ್ರಯೋಜನ ಸಿಗ್ತದ ಅಂತ ಹೇಳಿ ಈ ವಿನ್ಯಾಸದಿಂದ ನಮಗೆ ಗೊತ್ತಾಗ್ತದೆ. ಮನೆ ಕಟ್ಟುವುದರಿಂದ ಹಿಡಿದು ಕಾಂಪೋಸ್ಟ್ ತಯಾರಿ, ನೆಲಜಲ ಸಂರಕ್ಷಣೆ ತನಕ ಕೃಷಿ ಬದುಕಿನ ಎಲ್ಲ ಪ್ರಮುಖ ಸಂಗತಿಗಳಿಗೆ ಇಲ್ಲಿ ವಿನ್ಯಾಸಗಳು ಅದಾವ. ಇವುಗಳ ಉದ್ದೇಶ ಮತ್ತು ಅನುಷ್ಠಾನಕ್ಕೆ ತರುವಂತಹ ವಿಧಾನವನ್ನು ಅರ್ಥ ಮಾಡಿಕೊಂಡ ಅಗತ್ಯದಲ್ಲಿ ನಿಮ್ಮ ಪರಿಸರಕ್ಕೆ ತಕ್ಕಂತೆ ಸೂಕ್ತವಾದಂತಹ ಮಾರ್ಪಾಡುಗಳನ್ನು ಸಹಿತ ನಾವು ಮಾಡಿಕೊಳ್ಬಹುದು. ಈ ಪರ್ಮಾಕಲ್ಚರ್ ಬಗ್ಗೆ ಸ್ವಲ್ಪ ಇದರ ಹಿನ್ನೆಲೆ ಬಗ್ಗೆ ನಾವು ನೋಡೋಣ. 3 ದಶಕಗಳ ಹಿಂದೆ ಸುಮಾರು 1988 ಸಾವಯವ ಕೃಷಿ ಸಂತ ಜಪಾನಿನ ಮಸಾಲದ ಫುಕುಕ ಅನ್ನುವಂತಹ ಮಾತನ್ನು ಕೇಳಿರಬಹುದು. ಅವರ ಒಂದು ಪುಸ್ತಕ ನಾನ್ ಸ್ಟ್ರಾ ರೆವಲ್ಯೂಷನ್ ಅನ್ನುವಂಥದ್ದು ಕನ್ನಡದಾಗ ಒಂದು ಹುಬ್ಬಿನ ಕ್ರಾಂತಿಯಾಗಿ ಪ್ರಕಟ ಆಯಿತು. ಆ ಟೈಮ್ ಏನಾಯ್ತು ಅಂತಂದ್ರೆ ರಾಜ್ಯದ ಕೃಷಿ ವಲಯದೊಳಗೆ ಹೊಸ ಸಂಚಲನ ಸೃಷ್ಟಿಯಾಯಿತು. ಅಷ್ಟರಲ್ಲೇ ಮಿತಿಯಾದಂತಹ ರಾಸಾಯನಿಕಗಳ ಬಳಕೆ, ಮಣ್ಣು, ಪರಿಸರ, ಆದಾಯ, ಆರೋಗ್ಯ ಎಲ್ಲವನ್ನೂ ಕಳೆದಂತಹ ವ್ಯತಿರಿಕ್ತ ಪರಿಣಾಮಗಳಿಂದ ವ್ಯವಸಾಯದ ಹಾಗೆ ವರ್ಷದಿಂದ ವರ್ಷಕ್ಕೆ ದುರ್ಬಲ ಆಗ್ತಾ ಸಾಗತೊಡಗಿದಾಗ ಹೊಟ್ಟಕ ಮತ್ತು ಹಾಗೆ ವಿಚಾರಗಳು ಹೊಸ ಭರವಸೆ ಮೂಡಿಸಿದವು. ನಿಸರ್ಗ ಕೃಷಿಯನ್ನ ಅವರು ಹೇಳ್ತಾ ಇದ್ರು. ಹುಕೋಕ ಅವರು ಇನ್ನೊಂದು ವಿಚಾರಗಳನ್ನು ಕೂಡ ಏನ್ ಹೇಳಿದ್ರು ಅಂತಂದ್ರೆ ನಾವೇನು ಮಾಡ್ತಾ ಇದ್ರು ಅದನ್ನ ಯಥಾವತ್ತಾಗಿಯೂ ಅನುಸರಿಸಿದ್ದಾಗ್ರಿ. ನಮ್ಮ ಸಿದ್ಧಾಂತಗಳ ಆಧಾರವಾದ ನಮ್ಮ ಭೂಮಿ, ಹವಾಮಾನ, ಬೆಳೆಗೆ ಸೂಕ್ತವಾದಂತಹ ವಿನ್ಯಾಸ ರೂಪಿಸಿಕೊಳ್ಳ್ರಿ ಅಂತ ಹೇಳಿ ಕೃಪಾಕ ಅವರು ಹೇಳಿದ್ರು. ಅದೇ ಪ್ರಕಾರ ಅನೇಕರು ತಮ್ಮದೇ ಆದಂತಹ ಕೆಲವೊಂದಿಷ್ಟು ಪ್ರಯೋಗಗಳನ್ನು ಮಾಡಿದ್ರು. ಕೃಪಾಕ ಅವರಿಂದ ವಿಷಮುಕ್ತ ಕೃಷಿಯೊಳಗ ಸುದೀರ್ಘ ಅಧ್ಯಯನ ಮಾಡಿದಂತಹ ಆಸ್ಟ್ರೇಲಿಯಾದ ಬಿಲ್ ಮೋರಿಸ್, ರೈತರು ತಮ್ಮ ಹೊಲ ಮನೆ ಮಠದೊಳಗೆ ಕೈಗೊಳ್ಳಬೇಕಾದಂತಹ ಕ್ರಮಗಳನ್ನು ಸಮಗ್ರವಾಗಿ ಚಿತ್ರಿಸಿದವು ಅಂತ ಹೇಳಿ ನಾವು ಹೇಳಬಹುದು. ಸಾವಯವ ಕೃಷಿ ಅಂದ್ರೆ ಶಾಶ್ವತ ಕೃಷಿ ಕೂಡ ವಿಶ್ವದ ಎಲ್ಲಾ ಕಡೆ ಒಂದು ಆಂದೋಲನವಾಗಿ ಬೆಳೆಯಿತು. ನಾನಾ ಕಡೆ ಪರ್ಮಾಕಲ್ಚರ್ ಇಂಡಿಯಾ ಅನ್ನುವಂತಹ ಒಂದು ವೇದಿಕೆ ಕೂಡ ಸ್ಥಾಪನೆಯಾಯಿತು. ಪಾಂಡಿಚೇರಿಯ ಅರಣ್ಯದೊಳಗ ಅಂದ್ರೆ ಅರವಿಂದ ಆಶ್ರಮದೊಳಗ ಕೆಲವರು ಇದರೊಳಗ ಗಂಭೀರವಾಗಿ ತೆಗೆದುಕೊಂಡ್ರು. ಮಾನಸರು ನಮ್ಮ ಭಾರತ ದೇಶಕ್ಕೂ ಬಂದಿದ್ರು. ಅನೇಕ ಕಡೆಗಳಲ್ಲಿ ಪರ್ಮಾಕಲ್ಚರ್ ತರಬೇತಿ ನೀಡಿ ರೈತರು ಮತ್ತು ಕೃಷಿ ಕಾರ್ಯಕರ್ತರ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು. ಅಷ್ಟೇ ಅಲ್ಲ, ತಮ್ಮ ಗ್ರಂಥದ ಭಾರತೀಯ ಆವೃತ್ತಿಯನ್ನ ಪ್ರಕಟ ಮಾಡುವುದಕ್ಕೆ ಯಾವುದೇ ರಾಯಧನ ಪಡೆಯದೆ ಅನುಮತಿಯನ್ನು ಕೂಡ ನೀಡಿದ್ರು. ಇವತ್ತು ಸಾವಯವ ಅಧ್ಯಯನ ಬಹಳ ಆಳವಾಗಿ, ವ್ಯಾಪಕವಾಗಿ, ಬೇರೆಯಲ್ಲಿದ್ದು ಸಶಕ್ತವಾಗಿ ಬೆಳೆದು ನಿಂತವ ಅಂತ ಹೇಳಬಹುದು. ಮಣ್ಣು ಬೆಳೆಗೆ ವಿಷಾಸೂರಿಗಾಗದೆ ಜೀವ ವೈವಿಧ್ಯವನ್ನು ಕಾಪಾಡಿಕೊಳ್ತಾ ಸಮೃದ್ಧ ಬೆಳೆ ಬೆಳೆಯುವಂತಹ ಅನೇಕ ಅನೇಕ ಸಾಧ್ಯತೆಗಳು ಬೇರೆ ಬೇರೆ ನಾಮಾಂಕಿತದೊಳಗ ನಮ್ಮ ಮುಂದೆ ಅದಾವ. ಈ ಮಧ್ಯೆ ನಾಟಿ ಬೀಜ, ದೇಸಿ ತಳಿ ಸಂರಕ್ಷಣೆ, ಸ್ಲೋ ಫುಡ್ ಇನ್ನೂ ಮುಂತಾದ ಆಂದೋಲನಗಳು ಜೊತೆಗೂಡಿ ಸಾವಯವ ಚೈತನ್ಯ ಇನ್ನಷ್ಟು ಹೆಚ್ಚಲ ಅಂತ ಹೇಳಿ ಹೇಳಬಹುದು. ಈ ಹಾದಿಗೆ ಬಂದವರ ಪೈಕಿ ಹೆಚ್ಚಿನವರು ನಮ್ಮ ಯಾವುದೇ ವಿಧಾನಗಳನ್ನು ಬೇರೆ ಬೇರೆ ವಿಧಾನಗಳಿಂದ ತಮಗೆ ಸೂಕ್ತ ಎನಿಸಿದಂತಹ ಅಂಶವನ್ನು ಕಳೆದುಕೊಂಡು ಮುಂದುವರಿತಾ ಇದ್ದಾರೆ. ಈಗಾಗಲೇ ನಾವು ಇದರ ಬಗ್ಗೆ ಚರ್ಚೆ ಮಾಡಿದಾಗ ನಮಗೆ ಯಾವುದು ನಮ್ಮ ಸಸೂಕ್ತ ಆಗ್ತದೆ, ಯಾವ ಹಾದಿ ಸೂಕ್ತ ಆಗ್ತದೆ, ಅದನ್ನು ನಾವು ನಮ್ಮ ಮಟ್ಟದಲ್ಲಿದ, ನಮ್ಮ ಹೊಲದ ಮಟ್ಟದಲ್ಲಿದ, ನಮ್ಮ ಕುಟುಂಬದ ಮಟ್ಟದಲ್ಲಿದ ಪಾಲಿಸಿಕೊಂಡು ಅಂತಂದ್ರೆ ಅದು ನಮ್ಮ ಪ್ರಗತಿಗೆ ಪೂರಕವಾಗಿ ಆಗುವಂತಹ ಒಂದು ಸಾಧ್ಯತೆಯು ಇರ್ತಾವ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕು. ಇತ್ತೀಚಿನ ದಿನಗಳಲ್ಲಿ ರಾಜ್ಯಾದ್ಯಂತ ಸಾಕಷ್ಟು ರೈತರು ವಿಷಮುಕ್ತ ಕೃಷಿಯತ್ತ ಒಲವು ತೋರಿಸ್ತಾ ಇದ್ದು ಅನೇಕ ಹೊಸರು ಮುಖ್ಯವಾಗಿ ನಗರಗಳಲ್ಲಿ ಉದ್ಯೋಗಕ್ಕ ವಿದಾಯ ಹೇಳ ಬಯಸುವಂತಹ ಗ್ರಾಮೀಣ ಯುವಜನತೆ ಕೃಷಿಗೆ ಬೆಳೆಯುತ್ತಾ ಇದ್ದಾರೆ ಅನ್ನೋದು ಬಹಳ ಆಶಾದಾಯಕವಾದಂತಹ ಒಂದು ಬೆಳವಣಿಗೆ ಅಂತ ಹೇಳಿ ಹೇಳಬಹುದು. ಅಂತವರಿಗೆ ಮುಂದಡಿ ಇರೋದಕ್ಕೆ ಈ ಪರ್ಮಾಕಲ್ಚರ್ ತತ್ವಗಳು ಬಹಳ ಸಹಕಾರಿ ಆದಾಯ ಅಂತ ಹೇಳಿ ಹೇಳಬಹುದು. ಇಲ್ಲಿ ಇರುವುದೆಲ್ಲ ಗಮನಿಸಬೇಕು, ಬಹಳ ಸರಳ ಸೂತ್ರಗಳು ಮತ್ತೆ ಸಿದ್ಧ ಮಾದರಿಗಳಿದಾವ. ಹೀಗಾಗಿ ಅನುಸರಣೆ ಸುಲಭ ಆಗ್ತದೆ. ಹೆಚ್ಚಿನವರಿಗೆ ಇರುವಂತಹ ಮೊದಲೇ ಆತಂಕ ಏನಪ್ಪ ಅಂತಂದ್ರೆ ಜೈವಿಕ ವಿಧಾನದಿಂದ ಕೀಟ ರೋಗ ನಿಯಂತ್ರಣ ಸಾಧ್ಯ ಅದನ್ನ ಹೆಂಗ ಅನ್ನುವಂಥದ್ದು. ಇದಕ್ಕೆ ಉತ್ತರ ಅನ್ನುವಂಗೆ ಅನೇಕ ಪರಿಸರ ಸ್ನೇಹಿ ಕ್ರಮಗಳ ಬಗ್ಗೆ ವಿವರಗಳು ಕೂಡ ಈ ಪರ್ಮಾಕಲ್ಚರ್ದೊಳಗ ನಮಗೆ ಸಿಗ್ತವೆ. ಅದ್ಮೇಲೆ ಈ ಪರ್ಮಾಕಲ್ಚರ್ ಅನ್ನುವಂತಹ ಪುಸ್ತಕ ಕೂಡ ತಮಗೆ ಕನ್ನಡದೊಳಗೆ ಲಭ್ಯವ. ಎಲ್ಲವರು ಸಿಕ್ಕರೆ ಇದನ್ನ ತಾವು ಓದಬಹುದು. ಈಗಾಗಲೇ ರಾಸಾಯನಿಕ ರಹಿತ ಬೇಸಾಯ ಮಾಡ್ತಾ ಇರುವಂತಹವರು ಈ ಒಂದು ಪುಸ್ತಕದಿಂದ ಅನೇಕ ಹೊಸ ವಿಚಾರಗಳನ್ನ ತಿಳ್ಕೊಂಡು ತಮ್ಮ ಕೃಷಿಯನ್ನ ಕೃಷಿ ಬದುಕನ್ನ ಇನ್ನಷ್ಟು ಉತ್ತಮಪಡಿಸಬಹುದಾಗಿದೆ. ಪರಿಸರಕ್ಕೆ ಮಾರಕವಾಗಿರುವಂತಹ ರಾಸಾಯನಿಕ ಕೃಷಿಯಿಂದ ವಿಮುಖರಾಗಿ ಪರಿಸರ ಸ್ನೇಹಿ ಕೃಷಿ ಮಾಡಬಯಸುವಂತಹ ರೈತರಿಗೆ ಅವರ ಹೊಲದ ಮಟ್ಟದಲ್ಲಿ ಅಗತ್ಯ ಮಾಹಿತಿ ಮಾರ್ಗದರ್ಶನ ನೀಡುವಂತಹ ಒಂದು ಕೆಲಸವನ್ನು ಬೆಂಗಳೂರಿನ ಇಕ್ರಾ ಅನ್ನುವಂತಹ ಒಂದು ಸಂಸ್ಥೆ ಸತತವಾಗಿ ಮಾಡುತ್ತಾ ಇದೆ. ಈ ಸಂಸ್ಥೆಯ ಸಹಜ ಸಾಗುವಳಿ ಅನ್ನುವಂತಹ ಪತ್ರಿಕೆ ಮತ್ತು ಹಲವಾರು ಪುಸ್ತಕಗಳು ರೈತಾಪಿ ಜನರ ಮನ ಗೆದ್ದವ ಅಂತ ಹೇಳಿ ಹೇಳಬಹುದು. ಈ ಹಾದಿಯೊಳಗ ಶಾಶ್ವತ ಕೃಷಿ ಇನ್ನೊಂದು ಸೇರ್ಪಡೆ ಅಂತ ಹೇಳಿ ಹೇಳಬಹುದು. ತಾವು ಯಾರಾದರೂ ಈ ಬಗ್ಗೆ ಅಂದ್ರೆ ಪರ್ಮಾಕಲ್ಚರ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಫಾರ್ ಕಲ್ಚರಲ್ ರಿಸರ್ಚ್ ಅಂಡ್ ಆಕ್ಷನ್ ಇಕ್ರಾ ಈ ಸಂಸ್ಥೆಯನ್ನ ಸಂಪರ್ಕ ಮಾಡಬಹುದು. ಅದಕ್ಕಾಗಿ ಮೊಬೈಲ್ ನಂಬರ್ ಹಿಂದದ 9980076789 ಇನ್ನೊಂದ್ಸಲ ನಾನು ಇಕ್ರಾ ಸಂಸ್ಥೆಯ ಮೊಬೈಲ್ ನಂಬರ್ ಅನ್ನು ಹೇಳ್ತೀನಿ. 9980076789 ಈ ನಂಬರ್ನ ತಾವು ಸಂಪರ್ಕ ಮಾಡಿ ಪರ್ಮಾಕಲ್ಚರ್ ಬಗ್ಗೆ ಆಗಿರಬಹುದು, ಸಹಜ ಸಾಗುವಳಿ ಆಗಿರಬಹುದು, ನೈಸರ್ಗಿಕ ಕೃಷಿ ಆಗಿರಬಹುದು, ಇವುಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬಹುದು. ಅಲ್ಲದೆ ಇದನ್ನು ನಾವು ಹೇಳಿದ್ವಿ ಪರ್ಮಾಕಲ್ಚರ್ ಅನ್ನುವಂತಹ ಪುಸ್ತಕ, ಈ ಪುಸ್ತಕವನ್ನ ಈ ಸಂಸ್ಥೆಯಿಂದ ತಾವು ಖರೀದಿ ಕೂಡ ಮಾಡಬಹುದು. ನೀರಾವರಿ ಸೌಲಭ್ಯ ಇರುವಂತಹ ರೈತರು ನಿಜವಾಗಿಯೂ ಭಾಗ್ಯವಂತರು ಅಂತ ಹೇಳಿ ಹೇಳಬಹುದು. ನೀರಾವರಿ ಯಾವುದೇ ಮೂಲದಿಂದ ಆಗಿರಲಿ, ನೀರು ಬಿತ್ತು ಅಂತಂದ್ರೆ ನಮ್ಮ ಕೃಷಿಗೆ ಒಂದು ಪೂರಕವಾದಂತಹ ಒಂದು ವಾತಾವರಣ, ನಮ್ಮ ಪ್ರಗತಿಗೆ ಪೂರಕವಾದಂತಹ ಒಂದು ಗಿಡ ಬರ್ತದೆ ಅಂತ ಹೇಳಿ ಹೇಳಬಹುದು. ಎಷ್ಟು ದಿವಸ ನಾವು ಮಳೆ ಮೇಲೆ ಅವಲಂಬನೆ ಆಗೋದು, ಮಳೆ ಅಂತಂದ್ರೆ ನಾವು ಕೃಷಿಯ ಜೊತೆಗೆ ಜೂಜು ಆಗದಂದ್ರೆ ಸರಿ ಅಂತ ಹೇಳಿ ಹೇಳುವುದನ್ನು ನಾವೆಲ್ಲ ಕೇಳಿವಿ. ಅದಕ್ಕೆ ನೀರಿನ ಒಂದು ಮೂಲ ಇತ್ತು ಅಂತಂದ್ರೆ ಅದನ್ನು ನಾವು ಸಮರ್ಥವಾಗಿ ಬಳಸಿಕೊಂಡು ಯಾವುದೇ ಬೆಳೆಯನ್ನ ವರ್ಷಪೂರ್ತಿ ಬೆಳೆಯುವಂತಹ ಸಾಧ್ಯತೆಗಳು ಹೆಚ್ಚಾಗ್ತವೆ. ಅದು ನಮ್ಮ ನೀರಿನ ಮೂಲ ನದಿಗಳಿರ್ಬೋದು, ಹಳ್ಳಗಳಿರ್ಬೋದು, ಕೆರೆಗಳಿರ್ಬೋದು, ಬಾವಿ ಇರ್ಬೋದು, ಬೋರ್ವೆಲ್ಲಿರ್ಬೋದು, ಕೃಷಿ ಹೊಂಡ ಇರ್ಬೋದು, ಯಾವುದೇ ರೀತಿಯ ಒಂದು ಸಂಪನ್ಮೂಲ ಇರ್ಬೋದು, ನೀರಿರುವುದು ಮುಖ್ಯ ಅಂತೇಳಿ ನಮ್ಮ ಅನುಭವ. ಅನೇಕರು ತಾವು ನದಿ ಮೂಲದಿಂದ ನೀರಾವರಿಯನ್ನ ಮಾಡ್ತಾ ಇದ್ದೀರಿ. ಕೆನೆಗಳ ಮೂಲಕ ನೀರು ಬರ್ತಾ ಇದೆ. ಹಿಂಗಾರು ಮುಂಗಾರು ಎಲ್ಲ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಬೇಸಿಗೆಯೊಳಗೆ ಸಹಿತ ತಮಗೆ ನೀರಿನ ಸೌಲಭ್ಯ ಇದ್ದೇ ಇರ್ತದೆ. ಈ ನೀರಾವರಿ ಸೌಲಭ್ಯ ಆದ ನಂತರ ಏನೇನು ಬದಲಾವಣೆಗಳಾಗಿವೆ ಅನ್ನೋದನ್ನು ನಾವು ನೋಡಿವಿ. ನಮ್ಮ ಆದಾಯಗಳ ಬದಲಾವಣೆಯಾಗಿದೆ, ಇಳುವರಿಗಳ ಬದಲಾವಣೆಯಾಗಿದೆ, ಕ್ರಾಪಿಂಗ್ ಪ್ಯಾಟರ್ನ್ ಅಂದ್ರೆ ಬೆಳೆ ಪದ್ಧತಿಯೊಳಗೆ ನಾವು ಬದಲಾವಣೆಯಾಗಿದ್ದನ್ನ ನೋಡಿವಿ. ಎಲ್ಲರೂ ವಾಣಿಜ್ಯ ಬೆಳೆ ಬೆಳೆಯುವ ಕಡೆ ಆಸಕ್ತಿಯನ್ನು ತೋರಿಸಿ ಆದಾಯ ಹೆಚ್ಚು ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದು ಒಂದು ದೃಷ್ಟಿಯಿಂದ ಸಂತೋಷ ಕೊಡುವಂತಹದ್ದು, ಮತ್ತೆ ಇನ್ನೊಂದು ದೃಷ್ಟಿಯಿಂದ ಈ ನೀರನ್ನು ನಾವು ಯಾವ ರೀತಿ ಬಳಸ್ತಾ ಇದ್ದೀವಿ ಅನ್ನೋದರ ಬಗ್ಗೆ ಚಿಂತನೆಯನ್ನ ನಾವು ಮಾಡಬೇಕಾದಂತಹ ಒಂದು ಸನ್ನಿವೇಶ ಇವತ್ತು ಎಲ್ಲಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಬಹುದು. ಕಾಲ ಪ್ರದೇಶಗಳ ನೀರಾವರಿ ಮಾಡುವಂತಹ ಒಂದು ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅತಿಯಾದ ನೀರಿನ ಬಳಕೆಯಿಂದ ನಮ್ಮ ರೈತರಿಗೆ ನೀರು ಸಾಕಷ್ಟು ಸಿಗ್ತಾವನ್ನೋ ಕಾರಣಕ್ಕಾಗಿ ನೀರನ್ನ ತಾವು ಹೆಚ್ಚಿನ ಮಟ್ಟದೊಳಗೆ ಬಳಸ್ತಾ ಇದ್ದೀರಿ. ಇದು ಸಾಮಾನ್ಯವಾದಂತಹ ಒಂದು ಪ್ರಕ್ರಿಯೆ ಅಂತ ಹೇಳಬಹುದು. ನೀರು ಹೆಚ್ಚಿನದ ಅದಕ್ಕೆ ನಾವು ಹೆಚ್ಚಿಗೆ ಬಳಸ್ತಾ ಇದ್ದೀವಿ ಅನ್ನುವಂಥ ಮಾತು. ನಾವು ಬೆಳೆಗಳು ಎಷ್ಟು ಬಳಸಬೇಕು, ಎಷ್ಟು ಅದಕ್ಕೆ ಮತ ಹಾಕಬೇಕು ಅನ್ನುವಂತಹ ವಿಚಾರವನ್ನು ಬಿಟ್ಟು ಮೂರು ಅದ ಅಂತ ಹೇಳಿ ನಾವು ಬಳಸೋದ್ರಿಂದ ಏನಾಗಿರುತ್ತಂದ್ರೆ ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ಕೃಷ್ಣ ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ಮಲಪ್ರಭಾ ಇರ್ಬೋದು, ಘಟಪ್ರಭಾ ಇರ್ಬೋದು, ಈ ಕಡೆ ಕಾವೇರಿ ಇರ್ಬೋದು, ಎಲ್ಲ ಇರ್ಬೋದು, ಎಲ್ಲ ಅಚ್ಚುಕಟ್ಟು ಪ್ರದೇಶಗಳಿಂದ ನೀರಾವರಿ ಆಗ್ತಾ ಇದೆ. ಅಂತಹ ಪ್ರದೇಶಗಳಲ್ಲಿ ಬಹಳ ಗಂಭೀರವಾದಂತಹ ಸಮಸ್ಯೆ ನಿಮಗೆ ಬಂದು ಒದಗಿದೆ, ನಿಮ್ಮ ಬೆಳೆಗಳಿಗೆ ಬಂದು ಒದಗಿದೆ ಅಂತ ಹೇಳುತ್ತಿದ್ದರು. ಎಚ್ಚರಿಕೆಯನ್ನು ನೀಡುತ್ತಾ ಇದ್ದಾರೆ. ಇದು ಅನೇಕ ವರ್ಷಗಳಿಂದ ಈ ಕೋಡ್ ಮಾಡುತ್ತಿದ್ದಾರೆ. ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಲದ ಸಮಸ್ಯೆ, ಜೋಳದ ಸಮಸ್ಯೆಯಿಂದಾಗಿ ಸಾವಿರಾರು ಹೆಕ್ಟೇರ್ಗಳಷ್ಟು ಭೂಮಿ ಇವತ್ತು ಬಂಜರವಾಗುವಂತಹ ಸಾಧ್ಯತೆ ಇದೆ. ಸುಧಾರು ಮಾಡಕ್ ಬರಲಾರದಂಗೆ ಇನ್ನು ಮುಂದೆ ಬೆಳೆಯಕ್ ಬರಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂತದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ತಜ್ಞರು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದ್ರಿಂದ ಇವರ ಕಡೆ ನಾವು ಈಗ ಬಹಳಷ್ಟು ಗಂಭೀರವಾದಂತಹ ಒಂದು ಚಿಂತನೆ, ಅದರ ಜೊತೆಗೆ ಮೂಲ ಆರೋಗ್ಯ ಸುಧಾರಿಸುವಂತಹ ಒಂದು ಕೆಲಸಗಳ ಬಗ್ಗೆ, ಕಾರ್ಯಗಳ ಬಗ್ಗೆ, ಯೋಜನೆಗಳ ಬಗ್ಗೆ ನಾವು ಅನುಷ್ಠಾನ ಮಾಡುವಂತಹ ಕೆಲಸವನ್ನು ಇವತ್ತಿನ ದಿವಸ ಮಾಡಬೇಕಾಗಿದೆ. ನಮ್ಮ ರಾಜ್ಯ ಸರ್ಕಾರ ಸಣ್ಣ ಮತ್ತು ಜನರು ಮಲ್ಲಿಗಳು ಅಚ್ಚುಕಟ್ಟು ಪ್ರದೇಶದೊಳಗೆ ಎಲ್ಲೆಲ್ಲ ಆಗ್ತಾ ಇದ್ದಾವೆ, ಎಷ್ಟು ಪ್ರಮಾಣಗಳಲ್ಲಿ ಆಗ್ತಾ ಇದ್ದಾವೆ, ಹಂಗೆ ನಾವು ಕೃಷಿಯನ್ನ ಬೇಕಾಬಿಟ್ಟಿಯಾಗಿ ಮಾಡ್ಕೊಳ್ತಾ ಅಂದ್ರೆ ನೀರಾವರಿಯನ್ನು ನಾವು ಬೇಕಾಬಿಟ್ಟಿಯಾಗಿ ಮಾಡ್ಕೊಳ್ತಾ ಇದ್ರೆ ಮುಂದೆ ಯಾವ ರೀತಿಯಾದಂತಹ ಒಂದು ಸಮಸ್ಯೆಯನ್ನು ಎದುರಿಸಬಹುದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿಕೊಂಡು ಈ ಸಮೀಕ್ಷೆಯನ್ನು ಕೈಗೊಂಡಿದ್ದಾರೆ. ಎಲ್ಲ ಅಚ್ಚುಕಟ್ಟು ಪ್ರದೇಶದವರ ಈ ಸಮೀಕ್ಷೆ ನಡೀತಾ ಇದೆ. ತಜ್ಞರು ಭೇಟಿ ಕೊಟ್ಟು ಸಾವಿರ ಜೋಳನ ಸಮಸ್ಯೆಯನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಆದ್ರಿಂದ ರೈತ ಬಂಧುವರ ಒಂದು ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಪದ್ಧತಿ ಏನಿರಬೇಕು, ನೀರಾವರಿ ಪದ್ಧತಿ ಏನಿರಬೇಕು ಅಂತಂದ್ರೆ ನೀರನ್ನ ಸಮರ್ಥವಾಗಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬಳಸುವಂತಹ ಅದರ ಕಡೆ ನಾವು ಲಕ್ಷ್ಯ ಕೊಡಬೇಕಾಗಿದೆ. ಅದರ ಬಗ್ಗೆ ತಾವು ಅಧ್ಯಯನ ಕೂಡ ಮಾಡಬೇಕು, ವಿಜ್ಞಾನಿಗಳನ್ನ ಭೇಟಿಯಾಗಬೇಕು. ನಿಮ್ಮ ಒಂದು ಬೆಳೆ ಯಾವುದಿದೆ ಅದಕ್ಕೆ ನಾವು ಎಷ್ಟು ನೀರನ್ನು ಹಾರಿಸಬೇಕು, ಈ ಎಲ್ಲ ಲೆಕ್ಕಾಚಾರಗಳನ್ನು ತಾವು ತಜ್ಞರ ಜೊತೆಗೆ ಕೂತ್ಕೊಂಡು ಸದ್ಯದ ಮಟ್ಟಿಗೆ ತಾವು ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಅವರೊಂದಿಗೆ ಚರ್ಚೆ ಮಾಡಿ ನಿಮ್ಮ ಹೊಲದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಕಡೆ ಗಮನ ಹರಿಸಬೇಕು. ಅದಕ್ಕೆ ನೀರಾವರಿ ಒಂದು ವರ ಅಂತ ಹೇಳಬಹುದು, ಆದ್ರೆ ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡಲಿಲ್ಲ ಅಂತಂದ್ರೆ ಅದೇ ನಿಮಗೆ ಶಾಪವಾಗಿ ಪರಿಗಣಿಸಬಾರದು. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ತಮ್ಮೆಲ್ಲ ಕಾಳಜಿ ತಗೊಳ್ತೀವಿ ಅಂತ ಹೇಳಿ ನಾವು ಭಾವಿಸ್ತೀವಿ. ನಮ್ಮ ರೈತರು ಮುಂದಿರುವಂತಹ ಅನೇಕ ಚಟುವಟಿಕೆಗಳಲ್ಲಿ ಮುಖ್ಯವಾಗಿ ಈಗ ತಾವು ಮಾಡಬೇಕಾಗಿದ್ದು ಮಾಗಿ ಉಳುಮೆ. ಈ ಸಂದರ್ಭ ಈಗ ತಾವೆಲ್ಲ ಕಟಾವು ಮಾಡಿದಂತಹ ಸಂದರ್ಭ, ಈಗ ಹೊಲಗಳು ಖಾಲಿ ಇರ್ತಾವೆ. ಈಗ ತಾವು ಆಳವಾದಂತಹ ಉಳುಮೆ ಮಾಡಿದ್ರೆ ಬಹಳ ಒಳ್ಳೆಯದಾಗ್ತದೆ. ಮಾಗಿ ಉಳುಮೆ ಮಹತ್ವದ ಬಗ್ಗೆ ನಾವು ನೆಲವನ್ನು ಹೇಳಬೇಕಾಗಿಲ್ಲ ತಮಗೆ. ಮಾಗಿ ಉಳುಮೆಯಿಂದಾಗಿ ನಿಮ್ಮ ಏನು ಕಷ್ಟಗಳಿರ್ತಾವೆ, ಶೇಕಡ 50% ಅರ್ಧಕ್ಕರ್ಧ ಕಷ್ಟಗಳು ನಿಮಗೆ ಕಡಿಮೆ ಇರ್ತಾವೆ. ಅದು ರೋಗ ಇರ್ಬೋದು, ಕೀಟ ಇರ್ಬೋದು, ಇವೆಲ್ಲ ಬಿಸಿಲಿಗೆ ಬಿದ್ದು ನಾಶ ಆಗಿರೋದ್ರಿಂದ ಮುಂದಿನ ಸೀಸನ್ ಒಳಗೆ ಏನು ಬರಬಹುದಾದಂತಹ ರೋಗ ಕೀಟಗಳು ಇರ್ತಾವೆ ಅವುಗಳಿಂದ ನೀವು ಮುಕ್ತಿ ಪಡಿಬಹುದು. ಅದರ ಮೇಲೆ ಆಗುವಂತಹ ಖರ್ಚನ್ನು ನೀವು ಕಡಿಮೆ ಮಾಡಿಕೊಳ್ಬಹುದು. ಅದಕ್ಕೆ ಮಾಗಿ ಉಳುಮೆ ಯಾರು ಮಾಡಿಲ್ಲ ದಯವಿಟ್ಟು ಮಾಗಿ ಉಳುಮೆ ಮಾಡೋದ್ರ ಕಡೆ ಗಮನ ಕೊಟ್ಟು ಆ ಕೆಲಸವನ್ನ ಆದಷ್ಟು ಜಲ್ದಿ ಮಾಡಿದ್ರೆ ಈಗ ಬೇಸಿಗೆ ಶುರು ಆಯಿತು, ಬಿಸಿಲಿಗೆ ನಿಮ್ಮ ನೆಲದ ಮಣ್ಣು ಒಡ್ಡಿಕೊಂಡು ಅದರೊಳಗ ಒಂದು ಒಳ್ಳೆ ಪೋಷಕ ತತ್ವ ಸೇರಿಕೊಳ್ಳುವಂತಹ ಒಂದು ಕೆಲಸ ಆಗ್ತದೆ. ಏನು ಕೋಶಗಳು ಇರ್ತವೆ, ಕೀಟಗಳು ಇರ್ತವೆ, ಕತ್ತಿಗಳು ಇರ್ತವೆ, ಅವುಗಳು ಸತ್ತು ಹೋಗುವಂತಹ ಕೆಲಸ ಆಗ್ತದೆ. ಮುಂದಿನ ದಿನಗಳಲ್ಲಿ ಅವು ನಿಮಗೆ ತೊಂದರೆ ಕೊಡುವುದಿಲ್ಲ. ನಿಮ್ಮ ಭೂಮಿಯ ಸತ್ತವನ್ನು ಹೆಚ್ಚು ಮಾಡಬೇಕು ಅಂತಂದ್ರೆ ಹಸಿರಿನ ಗೊಬ್ಬರ ಹಾಕಬೇಕು. ವಿಶೇಷವಾಗಿ ಈ ಸೌದ ಬೆಂಚ ಏನಿರ್ತಾ ಇಲ್ಲ, ಆ ಬೀಜಗಳನ್ನು ನಾವು ಕೂಡಿ ಹಸಿರಿನ ಗೊಬ್ಬರವನ್ನು ನಿಮ್ಮ ಹೊಲದಲ್ಲಿ ಬಹಳ ಅಂತಂದ್ರೆ ಮುಂಗಾರು ಹಂಗಾಮಿಗೆ ನಿಮಗೆ ಬಹಳ ಒಳ್ಳೆಯ ಒಂದು ಸತ್ವಯುತವಾದಂತಹ ಮಣ್ಣು, ಆರೋಗ್ಯಪೂರ್ಣವಾದಂತಹ ಮಣ್ಣು ಸಿಗ್ತದೆ ಅಂತ ಹೇಳಿ ಕೆಲ ಖಂಡಿತವಾಗಿ ಹೇಳಬಹುದು. ಅನೇಕರು ಈ ಪ್ರಯೋಗವನ್ನು ಮಾಡಿದ್ದಾರೆ. ಸೆಳೆದ ಬೆಳೆದು ತಮ್ಮ ಹೊಲದೊಳಗೆ ಬೇರೆ ಯಾವುದೇ ಗೊಬ್ಬರ ಬೇಕೇ ಬೇಕಾಗಿಲ್ಲ ಅನ್ನುವಂತಹದ್ದನ್ನ ನಾವು ನೋಡಿದ್ದೀವಿ. ಆದ್ದರಿಂದ ನಮ್ಮಲ್ಲಿ ನಿಮಗೆ ಸದ್ಯ ಅಲ್ಲಿ ಈ ಕೆಲಸವನ್ನು ಮಾಡಿಕೊಳ್ಬೇಕು. ಈ ಬೀಜಗಳಿಗೆ ತಾವು ರೈತ ಸಂಪರ್ಕ ಕೇಂದ್ರ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಅದನ್ನು ಸಂಪರ್ಕ ಮಾಡುವ ಬೀಜದ ಲಭ್ಯತೆ ಕೂಡ ತಮಗೆ ಗೊತ್ತಾಗ್ತದೆ. ಇಷ್ಟು ವಿಚಾರ ಮತ್ತು ಮಾಹಿತಿ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಅಕ್ಟೋಬರ್ ಮೊನ್ನೆ ಮುಂದಿರುವಂತಹ ವಾರ, ಬುಧವಾರ ಮಾರ್ಚ್ 2ರಿಂದ ಬುಧವಾರ ಮಂಗಳವಾರ ಮಾರ್ಚ್ 8 ತನಕ ಇರುವಂತಹ ವಾರಗಳ ಎಲ್ಲ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ ಮತ್ತೆ ನಗರ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನ ವಾತಾವರಣ ನಡವಳಿಕೆ ಹೇಗಿರಬೇಕಾದ ಅನ್ನೋದನ್ನ ನಾವೀಗ ಗಮನಿಸುವಂತ ಸ್ಥಳಗಳು ಹೇಳಬೇಕು ಅಂತಂದ್ರೆ ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಇತ್ತು, ಅದೇ ರೀತಿಯಾದಂತಹ ವಾತಾವರಣ ಈ ವಾರ ಕೂಡ ಮುಂದುವರಿತದೆ ಅಂತ ಹೇಳಿ ತಜ್ಞರು ಸೂಚನೆ ನೀಡುತ್ತಾ ಇದ್ದಾರೆ. ಅಂದ್ರೆ ವಾರ ಪ್ರತಿ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಒಣ ಮಳೆ ಬರುವಂತಹ ಸಾಧ್ಯತೆಗಳು ಇಲ್ಲ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಮಳೆಯ ಸಾಧ್ಯತೆಗಳ ಬಗ್ಗೆ ಹೇಳಕ್ಕೆ ಕೇವಲ ಶೇಕಡಾ 10% ಅನ್ನುವಂತಹ ಒಂದು ಅಂಕಿಯನ್ನು ನಮ್ಮ ತಜ್ಞರು ತಿಳಿಸ್ತಾ ಇದ್ದಾರೆ. ಉತ್ತಮವಾದ ಹೇಳಬೇಕು ಅಂತಂದ್ರೆ ಉತ್ತಮವಾದಂತಹ ಚುನಾವಣೆಯ ಬಿಸಿಲು, ಸ್ವಚ್ಛವಾದಂತಹ ಬಿಸಿಲು ಈ ವಾರ ಇರಬಹುದಾಗಿದೆ. ನಾನು ಈಗ ಚಟುವಟಿಕೆಗಳನ್ನು ಮಾಡ್ತಾ ಇದ್ದರೆ ಕೋಟ್ಯಂತರ ಚಟುವಟಿಕೆಗಳು ಆ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗುವಂತಹ ಕಾರ್ಯಗಳಿಗೆ ಈ ವಾತಾವರಣ ಸಾಥ್ ಕೊಡುತ್ತದೆ ಅಂತ ಹೇಳಿ ನಾವು ತಿಳಿದುಕೊಳ್ಬಹುದು. ಗರಿಷ್ಠ ಉಷ್ಣತಾಪಮಾನ ಸರಾಸರಿಯಾಗಿ 35-36 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಬಹುದಾಗಿದೆ. ಕನಿಷ್ಠ ತಾಪಮಾನ ಅವುಗಳನ್ನು ಸ್ವಲ್ಪ ಏರಿಕೆ ಕಾಣಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. 21-22 ಡಿಗ್ರಿ ಸೆಲ್ಸಿಯಸ್ ತನಕ ಕನಿಷ್ಠ ತಾಪಮಾನ ಏರಬಹುದು ಅಂತ ಹೇಳಿ ಸೂಚನೆ ಅದ. ಈ ವಾತಾವರಣದೊಳಗೆ ಏನಾದರೂ ಬದಲಾವಣೆ ಆದ್ರೆ ನಾವು ತುಂಬಾ ಗಮನಕ್ಕೆ ತರ್ತಾ ಇರ್ತೀವಿ. ನೋಂದಾಣಿ ಆದಾಯ ಮಾಡಿರತಕ್ಕ ರೈತರಿಗೆ ಸಲಹೆಗಳ ಜೊತೆ ಸಾಯಂಕಾಲ ಆದಾಯ ಇರತಕ್ಕ ಕೃಷಿಕರ ತಾವು ನಿತ್ಯ ಮೇಲ ಸಂದೇಶಗಳನ್ನ ಕೇಳೋದಕ್ಕ ಮರಿಬಾರದು. ಇದರ ಜೊತೆಗೆ ಹೃದಯ ಗೊತ್ತಾದ ನಾನು ಹೇಳುವಂತದ್ದು, ನ್ಯೂಸ್ ಆನ್ ಏರ್ ಆಪ್ ಅನ್ನ ತಾವು ಡೌನ್ಲೋಡ್ ಯಾರು ಇನ್ನು ಮಾಡಿಕೊಂಡಿಲ್ಲ, ದಯವಿಟ್ಟು ಆಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಸ್ವತಂತ್ರರಾಗ್ತೀರಿ. ನಿಮ್ಮ ಮೊಬೈಲ್ ಒಳಗೆ ನೀವು ನೇರವಾಗಿ ಈ ಕಾರ್ಯಕ್ರಮವನ್ನ ಅಲ್ಲದೆ ನಿಮಗೆ ಬೇಕಾದಂತಹ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಸ್ಟೇಷನ್ ಗಳನ್ನ ಕೇಳಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸುವಂತ ಮುಗಿಸೋದಕ್ಕಿಂತ ಮೊದಲು ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಂಧುಗಳಿಗೆ, ರೈತ ಬಂಧುಗಳ ಕುಟುಂಬದ ಸದಸ್ಯರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್, ಸಂಶೋಧಿಸಿ ಭೇದ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರೈ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹಲವು ಮುನ್ಸೂಚನಾ ಜ್ಞಾನಿಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಈಗ ಕೇಳಿ ಅಣ್ಣಾರು ನಡೂರ್ ಮತ್ತು ಸಂಗಡಿಗರಿಂದ ಒಂದು ಭಜನೆ ಪದ. ಶಿವ ಶಿವ ಶಿವ ಶಿವ ಅನ್ನುವಲ್ಲಿ ಗುರುವಿನ ಪಾದವ ಹಿಡಿವಲ್ಲಿ, ಗುರುವಿನ ಪಾದವ ಹಿಡಿವಲ್ಲಿ, ಕೇಳಿದ ಮಾತಂದು ಕೇಳುವಲ್ಲಿ, ಕೇಳಿದ ಮಾತಂದು ಕೇಳುವಲ್ಲಿ, ಕೇಳಿದ ಮಾತಂದು ಕೇಳುವಲ್ಲಿ, ನಿನ್ನ ಏನಗುಣದ ಬುದ್ಧಿ ಬಿಡುವಲ್ಲಿ, ನಿನ್ನ ಏನಗುಣದ ಬುದ್ಧಿ ಬಿಡುವಲ್ಲಿ, ಶಿವ ಶಿವ ಶಿವ ಶಿವ ಜಂಗಮಯೋಗಿ ಹಸ್ತ ಬಂಧನ ಜಂಗಮಯೋಗಿ, ಪುಸ್ತಕಾರಮ ದಿದಿಕಾಗಿ, ಪುಸ್ತಕಾರಮ ದಿದಿಕಾಗಿ, ಮುಂದಿನ ಮನೆಗೂ ಗಂಧ ಸಾಗಿ, ಪುಣ್ಯಯಾಂಗ ದರ ಬಿತ್ತ ಗೂಗಿ, ನಿನಗ ಪುಣ್ಯಯಾಂಗ ದರ ಬಿತ್ತ ಗೂಗಿ, ಶಿವ ಶಿವ ಶಿವ ಶಿವ ಅನ್ನುವಲ್ಲಿ ಗುರುವಿನ ಪಾದವ ಹಿಡಿವಲ್ಲಿ. ಹಿರಿಯರು ಗ ಪುಣ್ಯದ ರಾತ ಹಿರಿಯರು ಗಳಿಸಿದ ಹಿರಿಯರು ಗಳಿಸಿದ ಪುಣ್ಯದ ರಾತ ಗಳಗಳತನ ಮಾಡಿದಲ ಗಳಗಳತನ ಮಾಡಿದಲ ಕಂಡು ಶಿವನ ಕ ನೀನು ಮುರುಳಾದದು ಕಂಡು ಶಿವನ ಕ ಶಿವ ಶಿವ ಶಿವ ಶಿವ ಅನುವಲ್ಲಿ ಗುರುವಿನ ಪಾದವ ಹಿಡಿವಲ್ಲಿ ಶಶಾಣಪ್ಪ ಮಾಡಾಳ್ಕರ್ ಮತ್ತು ಸಂಗಡಿಗರಿಂದ ಇನ್ನೊಂದು ಭಜನೆ ಪದ ಶಿವ ಶಿವ ಶಿವ ಶಿವ ಅನುವಲ್ಲಿ ಕುರವಿನ ಪಾದವ ಹಿಡಿದಲಿ ಕುರವಿನ ಪಾದವ ಹಿಡಿದಲಿ ಕುರವಿನ ಪಾದವ ಹಿಡಿದಲಿ ಶಿವ ಶಿವ ಶಿವ ಶಿವ ಅನುವಲ್ಲಿ ಕುರವಿನ ಪಾದವ ಮತ್ತು ಸಂಘಟನೆಗಳಿಂದ ಹಾಗೂ ಶಶಾಣಪ್ಪ ಮಾಡ್ಯಾಕರ್ ಮತ್ತು ಸಂಘಟನೆಗಳಿಂದ ಭಜನಾ ಪದಗಳನ್ನು ಕೇಳಿದ್ದೀರಿ. ಇದಾಗಿತ್ತು ಇಂದಿನ ಕೃಷಿರಂಗ. ನಮ್ಮ ನಾಡಿನ ಕೃಷಿರಂಗದಲ್ಲಿ ಮೊದಲಿಗೆ ಮತ್ತೊಮ್ಮೆ ಸಂದೇಶ, ನಂತರ ತಜ್ಞವಾಣಿಯಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಚಟುವಟಿಕೆ ಕುರಿತು ಡಾ ಎಸ್ ಕೆ ಮೇಟಿ ಅವರೊಂದಿಗೆ ಸಂದರ್ಶನ. ಕೊನೆಯಲ್ಲಿ ವೀರೇಂದ್ರ ಮತ್ತು ಸಂಘಟಕರಿಂದ ಹಾಗೂ ಮಡುಗಾಳಯ ಕೊರಳಿ ಮತ್ತು ಸಂಘಟಕರಿಂದ ತತ್ವ ಪದಗಳು. ಹೊತ್ತಾಯಿತು, ಕಾರ್ಯಕ್ರಮ ಮುಗಿಸೋಣಂತ. ಎಲ್ಲರಿಗೂ ಶರಣ ಶರಣಾರ್ಥಿ. ಕೃಷಿರಂಗ ಪ್ರಸಾರವಾಯಿತು. ನಾವೇ